ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳು ಹಾಗೂ ಕಟಾವಿನ ನಂತರ ಬೆಳೆಯಬಹುದಾದ ಬೆಳೆಗಳ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಟಿ ಭೈರಪ್ಪನವರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸಲಿದ್ದಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಭತ್ತದ ಕಟಾವಿನ ಸಂದರ್ಭದಲ್ಲಿ ಕೃಷಿಕರು ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳು ಹಾಗೂ ಆನಂತರ ಬೆಳೆಯಬಹುದಾದ ಕೆಲವು ಬೆಳೆಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಪ್ರಧಾನವಾಗಿ ಭತ್ತವನ್ನ ಬೆಳೆಯಲಾಗುತ್ತೆ, ಸಾಕಷ್ಟು ನೀರಾವರಿ ಸೌಲಭ್ಯ ಇದೆ, ಆ ಕಾರಣಕ್ಕಾಗಿ ಹೆಚ್ಚು ಪ್ರಮಾಣದಲ್ಲಿ ಭತ್ತವನ್ನ ಬೆಳೆಯಲಾಗುತ್ತೆ. ಇದೊಂದು ನಮ್ಮ ಜಿಲ್ಲೆಯ ಪ್ರಮುಖವಾದಂತಹ ಬೆಳೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಈ ನಿಟ್ಟಿನಲ್ಲಿ ಈ ಸಾಲಿನಲ್ಲಿ ಏನು ಮುಂಗಾರು ಹಂಗಾಮಿನಲ್ಲಿ ಭತ್ತದ ಬಿತ್ತನೆ ಆಗಿತ್ತೋ ನಾಟಿ ಆಗಿತ್ತೋ ಅದೆಲ್ಲವೂ ಕೂಡ ನವೆಂಬರ್ ಡಿಸೆಂಬರ್ ತಿಂಗಳ ಹೊತ್ತಿಗೆ ಕೊಯ್ಲಿಗೆ ಬರುತ್ತೆ. ಈ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು ಅನ್ನುವಂಥದ್ದು, ಯಾಕೆ ಅಂತ ಹೇಳಿದ್ರೆ ಈ ಕಟಾವು ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದದ್ದು. ಈ ಸಂದರ್ಭದಲ್ಲಿ ಕೆಲವು ಗೊತ್ತಿಲ್ಲದೆ ಅನೇಕ ಕೃಷಿಕರು ತಾವು ಬೆಳೆದಂತಹ ಭತ್ತವನ್ನ ತುಂಬಾ ನುಕ್ಸಾನ ಮಾಡ್ಕೊಳ್ಳುವಂಥದ್ದನ್ನ ನಾವು ಗಮನಿಸ್ತೇವೆ. ಆ ಕಾರಣಕ್ಕಾಗಿ ಯಾವ ಸಂದರ್ಭದಲ್ಲಿ ನಾವು ಕಟಾವನ್ನ ಮಾಡಬೇಕು, ಹೇಗೆ ಕಟಾವನ್ನ ಮಾಡಬೇಕು, ಹೇಗೆ ಅದರ ಒಕ್ಕಣೆಯನ್ನ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ತಿಳಿದುಕೊಳ್ಳೋಣ. ಹಾಗೆಯೇ ಬಹುತೇಕ ನೀರಾವರಿ ಪ್ರದೇಶದಲ್ಲಿ ಭತ್ತವನ್ನ ಬೆಳೆಯುವ ಸಂದರ್ಭದಲ್ಲಿ ಇನ್ನೂ ಒಂದಷ್ಟು ಅಲ್ಪ ಅವಧಿಯ ಬೆಳೆಗಳನ್ನ ಬೆಳೆದುಕೊಳ್ಬಹುದು. ಏನು ಅಲ್ಲಿ ಒಂದಷ್ಟು ತೇವಾಂಶ ಇರುತ್ತೋ ಅದೇ ತೇವಾಂಶದಲ್ಲಿ ಒಂದು ಅಥವಾ ಎರಡು ನೀರನ್ನ ಹಾಯಿಸಿಕೊಂಡು ಅಥವಾ ಒಂದು ಅಥವಾ ಎರಡು ಮಳೆ ಆದ್ರೆ ಆ ಸಂದರ್ಭದಲ್ಲಿಯೂ ಕೂಡ ಬೇರೆ ತರಹದ ಬೆಳೆಗಳನ್ನ ಬೆಳೆದು ಹೆಚ್ಚು ಲಾಭವನ್ನ ಮಾಡಿಕೊಳ್ಬಹುದು. ಯಾವ್ಯಾವ ಬೆಳೆಗಳನ್ನ ಬೆಳೆದುಕೊಳ್ಬಹುದು, ನಮ್ಮ ಭಾಗಕ್ಕೆ ಯಾವೆಲ್ಲ ತಳಿಗಳು ಸೂಕ್ತ ಆಗಿದ್ದಾವೆ ಅನ್ನುವಂತಹ ವಿಚಾರಗಳನ್ನು ಕೂಡ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದಲ್ಲಿ ವ್ಯವಸಾಯಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಡಾಕ್ಟರ್ ಎಸ್ಟಿ ಭೈರಪ್ಪನವರ್. ಭೈರಪ್ಪನವರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ತಂಗು ಕೂಡ. ಭತ್ತದ ಬೆಳೆ ಮುಂಗಾರು ಹಂಗಾಮಿನಲ್ಲಿ ಏನು ನಾಟಿ ಆಗಿತ್ತೋ ಅದು ಈಗಾಗಲೇ ಕಟಾವಿಗೆ ಬರ್ತಾ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಭತ್ತ ಕಟಾವಿಗೆ ಬಂದಿದೆ, ಕಟಾವು ಮಾಡಬಹುದು ಅನ್ನುವಂಥದ್ದನ್ನ ನಮ್ಮ ಕೃಷಿಕರು ತಿಳಿದುಕೊಳ್ಳುವಂಥದ್ದು ಹೇಗೆ? ಎಲ್ಲಾ ರೈತ ಬಂದವರಿಗೂ ವಿಶೇಷ ಸಂದೇಶ ನಾನು ಈ ಒಂದು ಆಕಾಶವಾಣಿ ಮೂಲಕ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ಒಂದು 15 ದಿನದಿಂದ ಸಾಕಷ್ಟು ಮಳೆ ಸುರಿತಾ ಇರೋದ್ರಿಂದ ಕಟಾವಿಗೆ ಬಂದಂತ ಭತ್ತ ಬಲಿಗೆ ಬಿಟ್ಟಿದೆ. ಅದೇ ತರ ರಾಗಿ ಕೂಡ ಆಗಿದೆ. ಹೌದು, ಹೀಗಾಗಿ ಈ ಭತ್ತವನ್ನ ಕಟಾವು ಮಾಡೋದು ಈ ಒಂದು ಸಂದರ್ಭದಲ್ಲಿ ತುಂಬಾ ಒಂದು ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಮೊದಲೇದಾಗಿ ನಾವು ಮಲಗಿದಂತ ಭತ್ತವನ್ನ ಏನು ಅಂತಂದ್ರೆ ನಾವು ಈ ಯಂತ್ರಗಳ ಮೂಲಕ ಕಟಾವು ಮಾಡೋದು ತುಂಬಾ ಅಸಾಧ್ಯವಾದಂತ ಮಾತು. ಅಂತ ಒಂದು ಸಂದರ್ಭದಲ್ಲಿ ನಾವು ಏನು ಅಂತಂದ್ರೆ ಕೂಲಿ ಕಾರ್ಮಿಕರ ಒಂದು ಬಳಕೆಯಿಂದ ಭತ್ತವನ್ನ ಕಟಾವು ಮಾಡಬೇಕಾಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಬಿಸಿಲು ಬಂದು ಭೂಮಿ ಆರಕ್ಕೆ ಆಗುವಂತ ಒಂದು ಚಾನ್ಸಸ್ ಇದ್ರೆ ಆ ಭೂಮಿ ಸಂಪೂರ್ಣವಾಗಿ ಆರ್ಲಿಕ್ಕೆ ಬಿಟ್ಟು ಆಮೇಲೆ ನಾವು ಕೂಲಿ ಕಾರ್ಮಿಕರಿಂದ ಕಟಾವು ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ನಾವು ಭತ್ತ ಒಂದು ಏನು ಅಂತಂದ್ರೆ ಮಾಗಿದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಕೆಲವೊಂದು ಅಂಶಗಳು ಈಗಾಗಲೇ ರೈತರು ಸಾಕಷ್ಟು ಅನುಭವದಿಂದ ತಿಳ್ಕೊಂಡಿರ್ತಾರೆ. ಆದ್ರೂ ಕೂಡ ನಾವು ವೈಜ್ಞಾನಿಕವಾಗಿ ಏನು ಅಂತಂದ್ರೆ ಭತ್ತ ಕಟಾವಿಗೆ ಬಂದಿವೆ ಅಂತ ತಿಳ್ಕೊಳ್ಳೋದು ಹೇಗೆ ಅನ್ನೋದು ಬಹಳ ಮುಖ್ಯ. ಮೊದಲೇದು 85% ಭಾಗ ಏನು ಅಂತಂದ್ರೆ ಭತ್ತ ಸಂಪೂರ್ಣವಾಗಿ ಹಳವಿ ಆಗುವಂತ ಒಂದು ಚಿತ್ರಣವನ್ನು ನಾವು ನೋಡ್ತೇವೆ, ಒಣಗಿದಂತ ಚಿತ್ರವನ್ನು ನೋಡ್ತೇವೆ. ಅದು ಒಂದು ಮುಖ್ಯವಾದಂತ ಒಂದು ಸೂಚನೆ ಅಂತ ಹೇಳಿ ಹೇಳ್ಬಹುದು. ಎರಡನೇದೇನು ಅಂತಂದ್ರೆ ಬಂದಂತ ತೆನೆಗಳು ಅದರಲ್ಲಿ 2/3 ಭಾಗ ಅಂದ್ರೆ ಒಂದು ತೆನೆ ಉದ್ದ ತಗೊಂಡ್ರೆ ಕಾಲು ಭಾಗ ಏನು ಅಂತಂದ್ರೆ ಇನ್ನೂ ಹಸಿಯಾಗಿರ್ತಾ ಇದ್ರೆ ಅದನ್ನು ನಾವು ಏನು ಅಂತಂದ್ರೆ ಭತ್ತ ಕಟಾವಿಗೆ ಪ್ರಾರಂಭ ಆಗಿದೆ ಅನ್ನುವಂತಹದ್ದು ಎರಡನೇ ವಿಚಾರ. ಇನ್ನು ಮೂರನೇ ವಿಚಾರ ಏನು ಅಂತಂದ್ರೆ ಸಾಮಾನ್ಯವಾಗಿ ಭತ್ತದ ತೆನೆಯನ್ನು ನಾವು ಕಾಳು ಇರುವಂತ ತೆನೆಯನ್ನು ನೋಡ್ತೇವಲ್ಲ, ಸಾಮಾನ್ಯವಾಗಿ ಈ ಒಂದು ಹಂತದಲ್ಲಿ ಹೂವಾಡುವಿಕೆ ಅಂತ ಹೇಳ್ತೀವಿ ನಾವು. ಆ ಹೂವಾಡುದು ಸಾಮಾನ್ಯವಾಗಿ ತುದಿಯಿಂದ ಕೆಳಭಾಗದ ಕಡೆ ಪ್ರಾರಂಭ ಆಗಿರುತ್ತೆ. ಹೀಗಾಗಿ ಮಾಗುವುದು ಕೂಡ ತುದಿಯಿಂದ ಹಿಡ್ಕೊಂಡು ತೆನೆ ಕೆಳಭಾಗದ ಕಡೆ ಏನು ಅಂತಂದ್ರೆ ಮಾಗುವಿಕೆ ಬರುತ್ತೆ. ಹೀಗಾಗಿ ಕೊನೆಯ ಒಂದು ಏನು ಅಂತಂದ್ರೆ 2-3 ಕಾಳುಗಳು ಹಸಿರಾಗಿರುವ ಹಾಗೆ ನಾವು ಕಟಾವು ಮಾಡೋದ್ರಿಂದ ಏನು ಅಂತಂದ್ರೆ ಒಂದು ಒಳ್ಳೆಯ ಇಳುವರಿ ತೆಗಿಲಿಕ್ಕೆ ಅವಕಾಶ ಇದೆ. ಇದು ಒಂದು ಮುಖ್ಯವಾದಂತ ವಿಚಾರ. ಇದ್ರ ಜೊತೆಗೆ ನಾವು ಏನು ಅಂತಂದ್ರೆ ಭತ್ತದ ಕಟಾವು ಮಾಡಬೇಕು ಅಂತಂದ್ರೆ ನಾವು ಸಂಪೂರ್ಣವಾಗಿ ಗದ್ದೆಯಲ್ಲಿರುವಂತ ನೀರನ್ನ ಒಂದು ವಾರ ಅಥವಾ ಒಂದು 10 ದಿವಸ ಮುಂಚಿತವಾಗಿ ಬಸಿದು ಭೂಮಿಯನ್ನ ಆರ್ಲಿಕ್ಕೆ ಬಿಡುದು ಬಹಳ ಒಂದು ಏನಂತಂದ್ರೆ ಮುಖ್ಯವಾದಂತ ವಿಚಾರ. ಇವ್ರೆ ಈ ತರ ಮಾಡೋದ್ರಿಂದ ಉಳಿದಂತ ಕಾಳುಗಳು ಏನು ಅಂತಂದ್ರೆ ಮಾಗ್ಲಿಕ್ಕೆ ಬಂದಿರ್ತಾವಲ್ಲ ಅವು ಸಂಪೂರ್ಣವಾಗಿ ಮಾಗಿ ಒಂದು ಒಳ್ಳೆ ಇಳುವರಿ ಕೊಡ್ಲಿಕ್ಕೆ ಬೆಳೆ ಸಿದ್ಧವಾಗುತ್ತೆ. ಇವ್ರು ಇದ್ರ ಜೊತೆಗೆ ಎರಡು ಅಂಶಗಳನ್ನ ನಾವು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಒಂದು ಏನು ಅಂತಂದ್ರೆ ಅತಿ ನಾವು ಶೀಘ್ರವಾಗಿ ಅಥವಾ ಬೇಗವಾಗಿ ಬೆಳೆ ಮಾಗದೇ ಇರುವಂತಹ ಸಂದರ್ಭದಲ್ಲಿ ನಾವು ಕಟಾವು ಮಾಡಿದ್ರೆ ಏನ್ ತೊಂದರೆ ಆಗುತ್ತೆ, ಅತಿ ಹೆಚ್ಚು ಮಾಗಿದಾಗ ಕಟಾವು ಮಾಡಿದ್ರೆ ಏನ್ ತೊಂದರೆ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗತ್ತೆ. ನಾವು ಬೇಗ ಕಟಾವು ಮಾಡೋದ್ರಿಂದ ಏನು ಅಂತಂದ್ರೆ ಕಾಳು ತುಂಬುವಂತ ಹಂತದಲ್ಲಿರುವಂತಹ ಕೆಲವೊಂದು ಕಾಳುಗಳು ಜೊಳ್ಳಾಗುವಂತ ಪರಿಸ್ಥಿತಿ ಇರುತ್ತೆ, ತೇವಾಂಶ ಜಾಸ್ತಿ ಇರುತ್ತೆ. ಏನಂತಂದ್ರೆ ಬೇಗ ನಾವು ಕಟಾವು ಮಾಡೋದ್ರಿಂದ ಈ ಒಂದು ಇದರಿಂದ ಏನು ಅಂತಂದ್ರೆ ಭತ್ತದ ಒಂದು ಏನು ಗುಣಮಟ್ಟದ ಒಂದು ಉತ್ಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ನಮ್ಗೆ ಏನಂತಂದ್ರೆ ಅತಿ ತಡವಾಗಿ ನಾನು ಈಗಾಗಲೇ ಕೆಲವೊಂದು ಸೂಚನೆಗಳನ್ನು ಹೇಳಿದೆ, ಭತ್ತ ಮಾಗಿದೆ ಅಂತ ತಿಳ್ಕೊಳ್ಲಿಕ್ಕೆ ಕೆಲವೊಂದು ಸೂಚನೆಗಳನ್ನು ನಿಮ್ಗೆ ಹೇಳಿದೆ. ಹೌದು, ತೆನೆಯ ಒಂದು ಕೊನೆಯ ಭಾಗದ ಕಾಳುಗಳು 2-3 ಹಸಿರಿದ್ರೆ ಅದು ಒಂದು ಸೂಚನೆ, 85-90 ಭಾಗ ಸಂಪೂರ್ಣವಾಗಿ ಏನು ಅಂತಂದ್ರೆ ಹಳದಿ ಭಾಗನ ಅಥವಾ ಮಾಗಿದ್ರೆ ಅದು ಕೂಡ ಒಂದು ಕಟಾವಿಗೆ ಬಂದಿದೆ ಅಂತ ಹೇಳ್ತೇವೆ. ಇನ್ನು ಕೂಲಿ ಕಾರ್ಮಿಕರಿರ್ಬೋದು ಅಥವಾ ಮಷಿನ್ ಇರಬಹುದು ಸಿಗದೇ ಇದ್ದಂತ ಸಂದರ್ಭದಲ್ಲಿ ತಡವಾಗಿ ಕಟಾವು ಮಾಡೋದ್ರಿಂದ ಭತ್ತ ಉದುರುವಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗಾಗಿ ಅಲ್ಲೂ ಕೂಡ ರೈತರು ಏನು ಅಂತಂದ್ರೆ ಇಳುವರಿಯ ನಷ್ಟವನ್ನ ಅನುಭವಿಸಬೇಕಾಗುತ್ತೆ. ಸೊ ಒಟ್ಟಾರೆ ಒಂದು ಈ ಭತ್ತದ ಕೊಯ್ಲಿನಲ್ಲಿ ನಾವು ನೋಡಿದಂತ ಒಂದು ಅಂಕಿಅಂಶದ ಪ್ರಕಾರ ರೈತರು ಸಾಮಾನ್ಯವಾಗಿ 10% ಇಳುವರಿಯ ಒಂದು ನಷ್ಟವನ್ನು ಅನುಭವಿಸ್ತಾರ ಅನ್ನುವಂತ ಒಂದು ವೈಜ್ಞಾನಿಕ ವಿಚಾರ ಹೇಳ್ತಾ ಇದೆ. ಹೀಗಾಗಿ ಈ ಭತ್ತದ ಕಟಾವು ಮಾಡುವಂತ ಏನು ಪದ್ಧತಿ ಇದೆ ಅಲ್ಲ, ಅದಕ್ಕೆ ನಾವು ಸಿದ್ಧತೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸಾಮಾನ್ಯವಾಗಿ ಭತ್ತವನ್ನ ನಾವು ಕಟಾವು ಮಾಡೋದು ಇವಿಷ್ಟು ನಾವು ಅಂಶಗಳನ್ನ ಗಮನದಲ್ಲೇ ಇಟ್ಕೊಂಡು ಮುಂದೆ ನಾವು ಒಕ್ಕಣೆಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡೋಣ. ಇಲ್ಲಿ ಏನು ಅಂತಂದ್ರೆ ನಾವು ಭತ್ತವನ್ನ ಸಾಮಾನ್ಯವಾಗಿ ತಲೆ ತಲಾಂತರದಿಂದ ಬೆಳೀತಾ ಇದ್ದಾರೆ. 10-15 ವರ್ಷದ ಹಿಂದಗಡೆ ಸಾಮಾನ್ಯವಾಗಿ ಸಾಕಷ್ಟು ಏನು ಅಂತಂದ್ರೆ ಕೂಲಿ ಕಾರ್ಮಿಕರ ಲಭ್ಯತೆ ಇತ್ತು. ಒಂದು ಎಕರೆಗೆ 8-10 ಜನರು ನಾವು ಕರ್ಕೊಂಡು ಕಟಾವು ಮಾಡಿ ಅಲ್ಲೇ ಭೂಮಿಯಲ್ಲಿ ಒಂದು ವಾರಗಟ್ಟಲೆ ಒಣಗಲಿಕ್ಕೆ ಬಿಟ್ಟು ಆಮೇಲೆ ಏನು ಅಂತಂದ್ರೆ ಹುಲ್ಲನ್ನ ಮೆದೆ ಮಾಡಿ ಕಣಕ್ ತಂದು ಟ್ರ್ಯಾಕ್ಟರ್ ಮೂಲಕ ಆಗಲಿ ಅಥವಾ ಈ ದನಗಳ ಮೂಲಕ ಹಂತಿ ಕಟ್ಟಿ ನಾವು ಕಾಳನ್ನ ಬೇರ್ಪಡಿಸಿ ತೂರಿ ಸಂಗ್ರಹಣೆ ಮಾಡ್ಕೊಳ್ಳೋದು ಸಾಮಾನ್ಯವಾದ ಒಂದು ಪದ್ಧತಿ ಇತ್ತು. ಆದ್ರೆ ಇವತ್ತಿನ ದಿವಸ ಏನು ಅಂತಂದ್ರೆ ಭತ್ತದಲ್ಲಿ ಆದಂತ ಸಂಶೋಧನೆ ಮತ್ತೆ ಯಾವುದೇ ಬೆಳೆಯಲ್ಲ ಆಗಿಲ್ಲ ಅಂತ ಕೂಡ ಹೇಳ್ಬಹುದು. ಯಾಕೆಂದ್ರೆ ಭತ್ತದ ನಾಟಿಯಿಂದ ಹಿಡ್ಕೊಂಡು ಕಡೆ ತೆಗೆಯೋದ್ರಿಂದ ಹಿಡ್ಕೊಂಡು ಕಟಾವಿನಿಂದ ಹಿಡ್ಕೊಂಡು ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ಇವತ್ತ ಯಂತ್ರಗಳು ಲಭ್ಯತೆ ಇದೆ. ಈ ಯಂತ್ರಗಳ ಬಳಕೆಯಿಂದ ನಾವು ಸಾಕಷ್ಟು ಏನು ಅಂತಂದ್ರೆ ಕೂಲಿ ಕಾರ್ಮಿಕರ ಅವಲಂಬನೆ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ನಾವು ಮೊದಲನೇದಾಗಿ ಯಾವ ಮಷಿನ್ ಅನ್ನ ನಾವು ಕಟಾವಿಗೆ ಈಗಾಗಲೇ ನಾವು ಕೃಷಿ ಇಲಾಖೆಯ ಒಂದು ಕಸ್ಟಮ್ ಹೈರಿಂಗ್ ಸೆಂಟರ್ಸ್ ಗಳನ್ನ ನಾವು ಗಮನಿಸಿದಾಗ ಅಲ್ಲಿ ಈಗಾಗಲೇ ಅವ್ರು ಏನ್ ಮಾಡಿದ್ದಾರೆ ರೀಪರ್ ಗಳನ್ನ ಇಟ್ಕೊಂಡಿದ್ದಾರೆ. ಪ್ಯಾಡಿ ಹಾರ್ವೆಸ್ಟಿಂಗ್ ರೀಪರ್ ನೀವು ಅರ್ಕಲ್ ಗೂಡಿಗೆ ಹೋಗಿರ್ಬಹುದು, ಆಮೇಲೆ ಈ ಕಡೆ ಹೊಳೆ ನರಸೀಪುರ ಇರಬಹುದು, ಸಕಲೇಶ್ಪುರದಲ್ಲಿ ಇರಬಹುದು, ಆಮೇಲೆ ಆಲೂರ್ ತಾಲೂಕಿನಲ್ಲಿರಬಹುದು, ರೀಪರ್ ಗಳು ಸಾಕಷ್ಟು ಲಭ್ಯತೆ ಇದೆ. ಇಲ್ಲಿ ಏನು ಅಂತಂದ್ರೆ ಪವರ್ ಟಿಲ್ಲರ್ ಮುಂದ್ಗಡೆ ರೀಪರ್ ಅನ್ನ ಅಳವಡಿಸ್ತಾರ. ಇಲ್ಲಿ ಏನು ಅಂತಂದ್ರೆ ಭತ್ತ ಏನು ಅಂತಂದ್ರೆ ಕಟಾವು ಮಾಡುತ್ತೆ, ಅದು ಕಟಾವು ಮಾಡಿ ಒಂದ್ ಕಡೆ ಮಲಗಿಸುತ್ತೆ. ಸೊ ಇದು ಏನು ಅಂತಂದ್ರೆ ನಾವು ಒಬ್ಬ ಡ್ರೈವರು ಮತ್ತು ಇಬ್ಬರು ಕೂಲಿ ಆಳುಗಳ ಸಹಾಯದಿಂದ ಒಂದು ದಿನದಲ್ಲಿ ನಾವು 8 ಎಕರೆ ನಾವು ಭತ್ತವನ್ನ ಕಟಾವು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಇದು ಏನು ಅಂತಂದ್ರೆ ಒಂದು ವೈಜ್ಞಾನಿಕ ಮಾಹಿತಿ ಇವರು. ಆಮೇಲೆ ನಾವು ಏನು ಅಂತಂದ್ರೆ ಭತ್ತ ಕಟಾವು ಮಾಡಿದ್ಮೇಲೆ 2-3 ದಿವಸ ಆದ್ಮೇಲೆ ಅದನ್ನ ಕೂಲಿ ಕಾರ್ಮಿಕರ ಸಹಾಯದಿಂದ ಮೆದೆ ಮಾಡಿ ಕಣಕ್ ತಗೊಂಡ್ಬಂದು ಟ್ರ್ಯಾಕ್ಟರ್ ಮೂಲಕ ಆಗ್ಲಿ ಅಥವಾ ದನಗಳ ಮೂಲಕ ಹಂತಿ ಕಟ್ಟೋದ್ರ ಮೂಲಕ ಆಗ್ಲಿ ನಾವು ಕಾಳನ್ನು ಬೇರ್ಪಡಿಸಿ ಸ್ವಚ್ಛ ಮಾಡಿ ಸಂಗ್ರಹಣೆ ಮಾಡ್ಕೋಬೇಕಾಗತ್ತೆ. ಇದು ಒಂದು ಏನು ಅಂತಂದ್ರೆ ರೀಪರ್ ಬಳಕೆ ಮಾಡುವಂತ ಒಂದು ವಿಧಾನ. ಇನ್ನು 2ನೇ ವಿಧಾನ ಏನಂದ್ರೆ ಮಲ್ಟಿ ಕ್ರಾಪ್ ಥ್ರೆಷರ್ ಅಂತ ಹೇಳಿದೆ. ಇಲ್ಲಿ ಏನು ಅಂತಂದ್ರೆ ನಾವು ಈ ರೀಪರ್ ಮೂಲಕ ಕಟಾವು ಮಾಡಿದಂತ ಭತ್ತವನ್ನ ಏನು ಅಂತಂದ್ರೆ ಪೆಂಡಿ ಕಟ್ಟಿ ಅಥವಾ ಏನು ಅಂದ್ರೆ ಮೆದೆ ಮಾಡಿ ಕಂತೆಗಳನ್ನು ಕಟ್ಟಿ ನಾವು ಕಣಕ್ ತಗೊಂಡ್ಬಂದು ಅಲ್ಲಿ ಒಂದ್ 2-3 ದಿವಸ ಒಣ ಹಾಕಿ ಈ ಕಂತೆಗಳನ್ನ ನಾವು ಏನು ಅಂತಂದ್ರೆ ನೇರವಾಗಿ ಈ ಮಲ್ಟಿ ಕ್ರಾಪ್ ಥ್ರೆಷರ್ ಅಂತಂದ್ರೆ ಆ ಬಹು ಒಕ್ಕಣೆ ಯಂತ್ರ ಅಲ್ಲಿ ನಾವು ಏನು ಅಂತಂದ್ರೆ ನಾವು ಫೀಡ್ ಮಾಡೋದ್ರಿಂದ ಅಥವಾ ಆ ಒಂದು ಯಂತ್ರಕ್ಕೆ ನಾವು ಈ ಭತ್ತದ ಪೆಂಡಿಗಳನ್ನ ಅಥವಾ ಹೊರೆಗಳನ್ನ ನಾವು ಫೀಡ್ ಮಾಡೋದ್ರಿಂದ ಭತ್ತದ ಕಾಳುಗಳನ್ನ ನಾವು ಸಪರೇಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಇದು ಏನು ಅಂತಂದ್ರೆ ಬಹು ಒಕ್ಕಣೆ ಯಂತ್ರದ ಒಂದು ವಿಚಾರ. ಇದು ಪ್ರತಿ ಗಂಟೆಗೆ ಒಂದು ನಮ್ಮ ಒಂದು ವೈಜ್ಞಾನಿಕ ಒಂದು ಅಂಶದ ಪ್ರಕಾರ ಪ್ರತಿ ಗಂಟೆಗೆ 6-8 ಕ್ವಿಂಟಾಲ್ ಭತ್ತವನ್ನು ಒಕ್ಕಣೆ ಮಾಡುವ ಸಾಮರ್ಥ್ಯ ಇದೆ ಇವರು. ಇದು 2ನೇದು. ಇನ್ನು ಮೂರನೇದ್ದು ಏನು ಅಂತಂದ್ರೆ, ಇವತ್ತಿನ ದಿವಸ ನೀವು ಎಲ್ಲೇ ಭತ್ತ ಬೆಳೆಯುವಂತ ಅಚ್ಚುಕಟ್ಟು ಪ್ರದೇಶಕ್ಕೆ ಹೋದ್ರೆ ಕ್ರಾಪ್ ಹಾರ್ವೆಸ್ಟರ್ ಅಂತ ಹೇಳಿದ್ರೆ, ಇವನ್ನೆಲ್ಲ ಏನು ಅಂತಂದ್ರೆ ಸಂಯುಕ್ತ ಕಟಾವು ಯಂತ್ರಗಳು ಅಂತ ಹೇಳ್ತೇವೆ, ಕಂಬೈನ್ಡ್ ಹಾರ್ವೆಸ್ಟರ್ ಅಂತ ಹೇಳಿ. ಇಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ, ಇಲ್ಲಿ ಒಂದು 10 feet ಅಗಲ ಇರುವಂತ ಒಂದು ಏನು ಅಂತಂದ್ರೆ ಫೀಡರ್ ಇರುತ್ತೆ. ಈ ಫೀಡರ್ ನಲ್ಲಿ ಏನಂತಂದ್ರೆ ಭತ್ತವನ್ನ ಅದು ಕಟಾವು ಮಾಡಿ ಅದಕ್ಕೆ ಫೀಡರ್ ನಿಂದ ಪೂರ್ತಿ ಅದು ಒಳಗಡೆ ಹೋಗಿ ಆ ಭತ್ತ ಮತ್ತು ಹುಲ್ಲನ್ನ ಪ್ರತ್ಯೇಕ ಮಾಡಿ ಹುಲ್ಲನ್ನು ಒಂದ್ ಕಡೆ ಬಿಡುತ್ತೆ ಮತ್ತು ಭತ್ತವನ್ನ ನೇರವಾಗಿ ನಾವು ಸಂಗ್ರಹ ಮಾಡ್ತೇವೆ. ಒಕ್ಕಣೆನು ಕೂಡ ಆಗುತ್ತೆ. ಇಲ್ಲಿ ನಮ್ಮ ಕೂಲಿ ಕಾರ್ಮಿಕರ ಅವಶ್ಯಕತೆ ಇಲ್ಲ, ಕೇವಲ ಒಬ್ಬ ಡ್ರೈವರ್ನಿಂದ ನಾವು ಒಕ್ಕಣೆ ಮಾಡಬಹುದು. ಈ ಒಂದು ಸಂಯುಕ್ತ ಕಟಾವು ಯಂತ್ರಗಳ ಬಳಕೆಯನ್ನು ನಾವು ನೋಡಿದಾಗ ಇಲ್ಲಿ ಎರಡು ತೊಂದರೆಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಏನು ಅಂತಂದ್ರೆ, ಒಂದು ಗಂಟೆಯಲ್ಲಿ ಸುಮಾರು 1 acre ಕಟಾವು ಮಾಡೋದನ್ನ ನಾವು ನೋಡ್ತಾ ಇದೀವಿ, ಮತ್ತು 1 acre ಅವರು 1,500 to 2,000 ಚಾರ್ಜ್ ಮಾಡೋದನ್ನ ನಾವು ಅಚ್ಚುಕಟ್ಟು ಪ್ರದೇಶದಲ್ಲಿ ಗಮನಿಸಿದ್ದೇವೆ. ಈ ಒಂದು ಕಟಾವಿನಲ್ಲಿ ಯಾವ ರೈತರು ಹುಲ್ಲನ್ನ ದನಗಳಿಗೆ ಬಳಸಬೇಕು ಅಂತಾರ, ಆ ಒಂದು ಫೀಡರ್ ನಲ್ಲಿ ಹಾದು ಹೊರಗಡೆ ಬಂದಾಗ ಅದು ಸ್ವಲ್ಪ ವಾಸನೆಯುಕ್ತ ಏನು ಅಂತಂದ್ರೆ ಇದು ಇರುತ್ತೆ ಅಂತ ಅಂದ್ರೆ, ಅದು ಮಿಷನ್ ಹೋಗೋದ್ರಿಂದ ಇದು ಏನು ಅಂತಂದ್ರೆ ಹುಲ್ಲು ಜಾನುವಾರುಗಳಿಗೆ ಅಷ್ಟೊಂದು ಯೋಗ್ಯ ಇಲ್ಲ ಅನ್ನುವಂತ ಒಂದು ಏನು ಅಂತಂದ್ರೆ ರೈತರ ಅಭಿಪ್ರಾಯ ಇದೆ. ಅದು ನಿಜನೂ ಕೂಡ ಆ ದನಗಳು ಅಷ್ಟು ಇಷ್ಟಪಟ್ಟು ತಿನ್ನುವುದಿಲ್ಲ ಅದು. ಇನ್ನು ಎರಡನೇ ವಿಚಾರ ಏನು ಅಂತಂದ್ರೆ, ಈ ಕಂಬೈನ್ಡ್ ಹಾರ್ವೆಸ್ಟರ್ ಇದರಲ್ಲಿ ಈ ಕೂಳೆಗಳನ್ನ ನಾವು ಅದು ಎಷ್ಟು ಅಂತಂದ್ರೆ 6 to 8 inches ಬಿಡುತ್ತೆ, ಎತ್ತರದಲ್ಲಿ ಬಿಡುತ್ತೆ. ಇದರ ನಿರ್ವಹಣೆ ಕೂಡ ರೈತರಿಗೆ ಒಂದು ದೊಡ್ಡ ಸಮಸ್ಯೆ. ಇವೆರಡು ತೊಂದರೆ ಬಿಟ್ರೆ ಇದು ಏನು ಅಂತಂದ್ರೆ ಕೂಲಿ ಕಾರ್ಮಿಕರ ಸಹಾಯ ಇಲ್ಲದೆ ಭತ್ತವನ್ನ ನಾವು ಕಟಾವು ಮಾಡ್ಲಿಕ್ಕೆ ಇರುವಂತ ಒಂದು ವ್ಯವಸ್ಥೆ. ಸೊ ಇಲ್ಲೇ ಏನು ಅಂತಂದ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಈ ಒಂದು ಈ ಯಂತ್ರದ ಬಳಕೆ ಇನ್ನೂ ಅಷ್ಟೊಂದು ಪ್ರಚಲಿತ ಇಲ್ಲ. ಇಲ್ಲ, ಅದೇ ನೀವು ರಾಯಚೂರು ಆಗ್ಲಿ, ಶಿವಮೊಗ್ಗ ಆಗ್ಲಿ, ಈ ಇಲ್ಲೇನು ಈ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಂಡ್ಯ ಆಗ್ಲಿ, ಗಂಗಾವತಿ ಸಿಂಧನೂರು ಇಂತಲ್ಲೆಲ್ಲ ಇದರ ಯಥೇಚ್ಛವಾದ ಬಳಕೆ ಇದೆ. ಆದ್ರೆ ಅಟ್ಲೀಸ್ಟ್ ನಾನೇನು ಹೇಳಿದ್ನಲ್ಲ, ರೀಪರ್ ಆದ್ರೂ ಬಳಕೆ ಮಾಡಿಕೊಂಡು ಆಮೇಲೆ ಥ್ರೆಷರ್ ಅನ್ನ ಬಳಕೆ ಮಾಡಿಕೊಂಡು ನಾವು ಭತ್ತದ ಒಕ್ಕಣೆ ಮಾಡ್ಕೋಬಹುದು. ಇನ್ನು ಭತ್ತದ ಒಕ್ಕಣೆ ಮಾಡಿದ ಮೇಲೆ ರೈತರು ಗಮನಿಸಬೇಕಾದಂತಹ ಒಂದು ಪ್ರಮುಖವಾದಂತಹ ಅಂಶ ಏನು ಅಂತಂದ್ರೆ, ಒಕ್ಕಣೆ ಮಾಡಿದಂತ ಭತ್ತದ ಬೀಜಗಳನ್ನ ಅಥವಾ ಕಾಳುಗಳನ್ನ ಎಷ್ಟು ತೇವಾಂಶ ಇದ್ರೆ ನಾವು ಸಂಗ್ರಹ ಮಾಡ್ಲಿಕ್ಕೆ ಯೋಗ್ಯ ಅನ್ನೋದು ಬಹಳ ಮುಖ್ಯ. ಈ ಒಂದು ಭತ್ತದಲ್ಲಿ 12 to 14 ತೇವಾಂಶ ಇರುವಂತ ಭತ್ತವನ್ನ ನಾವು ಸಂಗ್ರಹಣೆ ಮಾಡ್ಲಿಕ್ಕೆ ಯೋಗ್ಯ ಅನ್ನೋದನ್ನ ರೈತರು ಗಮನಿಸಬೇಕಾಗತ್ತೆ. ಇದನ್ನ ಮಾಡ್ಕೋಬೇಕಂದ್ರೆ ಹೇಗೆ, ನಾವು ಭತ್ತ ಒಕ್ಕಣೆ ಆದ್ಮೇಲೆ ಸೂರ್ಯ ಬೆಳಕಿನಲ್ಲಿ 4-5 days ಚೆನ್ನಾಗಿ ಒಣಗಿಸಬೇಕಾಗತ್ತೆ. ಸೊ ನಾವು ಪ್ರತಿದಿನ ಒಂದು 6 to 7 hours ಚೆನ್ನಾಗಿ ಒಣಗಿಸಿದ್ರೆ ಆ ತೇವಾಂಶ 20 to 18 12 to 14 ಬರುತ್ತೆ. ಹೆಚ್ಚು ದಿನಗಳ ಕಾಲ ನಾವು ಸಂಗ್ರಹ ಮಾಡ್ತೀವಿ ಅಂತಂದ್ರೆ 12% ತೇವಾಂಶ ಇಟ್ಕೊಳ್ಳೋದು ಒಳ್ಳೇದು. ನಾವು ಇಮಿಡಿಯೇಟ್ಲಿ ನಾವು ಮಾರ್ತೇವಿ ಅಂತಂದ್ರೆ ಅವರು 14% ತೇವಾಂಶದ ಭತ್ತವನ್ನ ಖರೀದಿ ಮಾಡ್ಲಿಕ್ಕೆ ಖರೀದಿದಾರರು ಸಿದ್ಧರಿರ್ತಾರೆ. ಆ ಒಂದು ಅಂಶವನ್ನ ರೈತರು ಗಮನದಲ್ಲಿ ಇಟ್ಕೋಬೇಕು. ತೇವಾಂಶವನ್ನ ಗೊತ್ತಮಾಡ್ಕೊಳ್ಳಂತದ್ದು ಹೇಗೆ, 12 to 14 ಇದೆ ಅಂತ ಹೇಳಿ? ಒಳ್ಳೆ ವಿಚಾರ. ಈಗಾಗಲೇ ಏನಂತಂದ್ರೆ ಮೆಕ್ಕೆಜೋಳ ಖರೀದಿ ಪ್ರಾರಂಭ ಆಗಿದೆ. ಇವರು ಎಲ್ಲಾ ಖರೀದಿದಾರರು ಮೆಕ್ಕೆಜೋಳದ ಯಂತ್ರಗಳನ್ನ ಹಿಡ್ಕೊಂಡು ಅಡ್ಡಾಡ್ತಾ ಇದಾರೆ. ಏನು ಅಂತ ಮಾಯಿಶರ್ ಟೆಸ್ಟಿಂಗ್ ಮೀಟರ್, ಆ ಒಂದು ಯಂತ್ರ ಖರೀದಿದಾರರಲ್ಲಿ ಇರುತ್ತೆ. ನಾವು ಕಾಳುಗಳನ್ನ ಆ ಯಂತ್ರದಲ್ಲಿ ಹಾಕಿದ್ರಲ್ಲ ಅದರಲ್ಲಿ ಮಾಯಿಶ್ಚರ್ ಎಷ್ಟು ಅನ್ನೋದನ್ನ ತೋರಿಸುತ್ತೆ. ರೈತರು ಅದರ ಬಗ್ಗೆ ಇದು ಮಾಡ್ಕೊಳ್ಳೋದು ಬೇಡ. ಬಟ್ ಏನು ಅಂತಂದ್ರೆ ಯಾವ ಖರೀದಿದಾರರು ಭತ್ತವನ್ನು ಖರೀದಿ ಮಾಡ್ಲಿಕ್ಕೆ ಬರ್ತಾರಲ್ಲ ಅವರು ಈ ತೇವಾಂಶವನ್ನ ಅಳತೆ ಮಾಡ್ಲಿಕ್ಕೆ ಒಂದು ಉಪಕರಣವನ್ನು ಹೊಂದಿರ್ತಾರೆ. ಆ ಉಪಕರಣದಲ್ಲಿ ತಾವು ಭತ್ತವನ್ನ ಒಕ್ಕಣೆ ಮಾಡಿದ ನಂತರ ಏನು ಒಣ ಹಾಕಿರ್ತಾರಲ್ಲ ಆ ಭತ್ತವನ್ನು ತೆಗೆದುಕೊಂಡು ಆ ಮಷಿನ್ದಲ್ಲಿ ಹಾಕಿ ಅದರ ತೇವಾಂಶವನ್ನ ನೋಡಿಕೊಂಡು ಬೆಲೆಯನ್ನ ನಿರ್ಧಾರ ಮಾಡೋದು ನಾವು ನೋಡ್ತಾ ಇದ್ದೀವಿ. ಅಂತ ಅಂದ್ರೆ ಆ ತರದೊಂದು ಯಂತ್ರ ನಾವು ಕೂಡ ಕೊಂಡ್ಕೊಳ್ಬಹುದು. ದುಬಾರಿ ಏನಲ್ಲ, ತೆಗೆದುಕೊಂಡ್ರೆ ನಾವು ಎಲ್ಲಾ ತರದ ಕಾಳುಗಳನ್ನು ಕೂಡ ಅದರ ತೇವಾಂಶವನ್ನ ಅಳತೆಯನ್ನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಈ ಕ್ರಾಪ್ ಹಾರ್ವೆಸ್ಟರ್ ಇದೆಯಲ್ಲ, ಇದು ಕಟಾವನ್ನು ಕೂಡ ಮಾಡುತ್ತೆ, ಜೊತೆಗೆ ಒಕ್ಕಣೆಯನ್ನು ಕೂಡ ಮಾಡುತ್ತೆ. ಕಟಾವು ಮಾಡಿದ ದಿವಸವೇ ಒಕ್ಕಣೆ ಮಾಡೋದ್ರಿಂದ ಆ ಒಂದು ಉತ್ಪನ್ನದ ಮೇಲೆ ಏನಾದರೂ ಪರಿಣಾಮಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ? ಇಲ್ಲ, ಇದನ್ನ ನಾವು ಅಚ್ಚುಕಟ್ಟು ಪ್ರದೇಶದಲ್ಲಿ ಇದರ ಪ್ರಯೋಗ ನಾವು ಮಾಡಿ ನೋಡಿದೀವಿ. ಅನೇಕ ಕಟಾವು ಯಂತ್ರಗಳನ್ನು ಬಳಕೆಯನ್ನು ಕೂಡ ನಾವು ನೋಡಿದೀವಿ. ಈ ಒಂದು ಯಂತ್ರದಲ್ಲಿ ನಾವು ಏನು ಅಂತಂದ್ರೆ ಒಂದು 5-10% ಕಾಳು ವೇಸ್ಟ್ ಆಗೋದನ್ನ ನಾವು ನೋಡ್ತಾ ಇದ್ದೀವಿ. ಒಂದು 5-10% ತೆನೆಗಳು ಹಾಗೆ ಉಳಿದದನ್ನ ನಾವು ನೋಡ್ತಾ ಇದ್ದೀವಿ. ಅದೊಂದು. ಎರಡನೇದೇನು ಅಂತಂದ್ರೆ ಎಲ್ಲಾ ಕಾಳುಗಳನ್ನ ಕಟಾವು ಮಾಡಿ ನಾವು ಸಂಗ್ರಹ ಮಾಡ್ಕೊಳ್ಳೋದ್ರಿಂದ ಅಂತ ಏನು ತೊಂದರೆ ಇಲ್ಲ. ಇಲ್ಲಿ ಒಂದೇ ಒಂದು ಸಮಸ್ಯೆ ನಾವು ಗಮನಿಸಿದ್ದೇನು ಅಂತಂದ್ರೆ, ಸಪೋಸ್ ನಾವು ಭತ್ತವನ್ನ ಬೀಜೋತ್ಪಾದನೆ ಮಾಡೋದಾದ್ರೆ ಬೇರೆ ಗದ್ದೆಯಲ್ಲಿ ಅವನು ಇನ್ನೊಂದು ತಳಿಯ ಭತ್ತದ ಒಕ್ಕಣೆ ಮಾಡ್ಕೊಂಡು ಬಂದಿರ್ತಾನ, ನಮ್ಮ ಬೀಜೋತ್ಪಾದನೆ ತಾಕದಲ್ಲೂ ಆ ಯಂತ್ರವನ್ನು ಬಳಸಿದಾಗ ಮಿಕ್ಸರ್ ಆಗೋದ್ ಸಾಧ್ಯತೆ ಜಾಸ್ತಿ ಇದೆ. ಈ ಒಂದು ಸಮಸ್ಯೆಯನ್ನು ಬಿಟ್ರೆ ರೈತರಿಗೆ ತುಂಬಾ ಅನುಕೂಲ, ಮತ್ತು 90%+ ರೈತರು 100 ಅಂತನೂ ಕೂಡ ಹೇಳ್ಬಹುದು ಈ ಯಂತ್ರಗಳ ಬಳಕೆಯನ್ನ ಇವತ್ತು ದಿವಸ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ಇದರ ಪರಿಚಯ ನಮ್ಮ ಹಾಸನ ಜಿಲ್ಲೆಗೆ ಆಗಬೇಕಾಗಿದೆ ಅಷ್ಟೇ. ಇದನ್ನು ಬಳಕೆ ಮಾಡೋದ್ರಿಂದ ಕಟಾವು ಮತ್ತೆ ಒಕ್ಕಣೆಯು ಕೂಡ ದುಬಾರಿ ಆಗುದಿಲ್ಲ. 2,500 ಏನಂತಂದ್ರೆ ನಾವು ಆಳುಗಳ ಒಂದು ಲೆಕ್ಕ ಹಾಕಿದ್ರೆ ನಾವು 1 ಎಕರೆ ಭತ್ತವನ್ನ ಕಟಾವು ಮಾಡಲಿಕ್ಕೆ 10-12 ಆಳುಗಳನ್ನ ನಾವು ಬೇಕಾಗುತ್ತೆ. ಪ್ರತಿ ಆಳಿಗೆ 500 ರೂಪಾಯಿ ಕೊಟ್ಟಾರಂದ್ರು ರೈತರು 5,000 ರೂಪಾಯಿ ಖರ್ಚಾಗುತ್ತೆ. ನಮಗೆ 2,000ದಲ್ಲೇ ಕಟಾವು ಮತ್ತು ಒಕ್ಕಣೆ ಎರಡೂ ಆಗುತ್ತೆ. ಹೀಗಾಗಿ ಈ ಬಹು ಒಕ್ಕಣೆ ಯಂತ್ರದ ಒಂದು ಬಳಕೆ ಏನು ಅಂತಂದ್ರೆ ಸಂಯುಕ್ತ ಒಕ್ಕಣೆ ಯಂತ್ರದ ಬಳಕೆ ಇವತ್ತಿನ ದಿವಸ ರೈತರಿಗೆ ತುಂಬಾ ಅವಶ್ಯಕತೆ ಇದೆ. ಈಗ ಭತ್ತ ಎಲ್ಲಿ ಮಲಗಿದೆ, ಒಂದು ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರದ ಒಂದು ಮಾಹಿತಿಯ ಪ್ರಕಾರ ಏನು ಅಂತಂದ್ರೆ ಭತ್ತದ ಮೇಲೆ ಉಪ್ಪಿನ ದ್ರಾವಣವನ್ನು ಸಿಂಪರಣೆ ಮಾಡೋದ್ರಿಂದ ನಾವು ಅದರ ಮೊಳಕೆ ಬರುವಂತಹದ್ದು ಮತ್ತು ತೇವಾಂಶವನ್ನು ಆರ್ಲಿಕ್ಕೆ ತುಂಬಾ ಸಹಾಯ ಮಾಡುವಂತಹ ಒಂದು ವಿಚಾರವನ್ನ ಉಲ್ಲೇಖ ಮಾಡಲಾಗಿದೆ. ಎಷ್ಟು ಮಾಡಬೇಕು ಅನ್ನೋದಂತಂದ್ರೆ 12 ಗ್ರಾಂ ಉಪ್ಪನ್ನ 1 ಲೀಟರ್ ನೀರಿನಲ್ಲಿ ನಾವು ಕರಗಿಸಿಬಿಟ್ಟು 500 ಲೀಟರ್ ದ್ರಾವಣವನ್ನು ಮಾಡ್ಕೋಬೇಕಾಗುತ್ತೆ. ಇದೇ ತರ 500 ಅಂತಂದ್ರೆ 1/2 ಕೆಜಿ ಉಪ್ಪು ಬೇಕಾಗುತ್ತೆ. 1/2 ಕೆಜಿ ಉಪ್ಪನ್ನು 500 ಲೀಟರ್ ನಲ್ಲಿ ಕರಗಿಸಿಬಿಟ್ಟು ನಾವು ಭತ್ತದ ಮೇಲೆ ಸಿಂಪರಣೆ ಮಾಡೋದ್ರಿಂದ ಈ ತೇವಾಂಶದ ಒಂದು ಏನು ಅಂತಂದ್ರೆ ಪ್ರಮಾಣ ಕಡಿಮೆ ಆಗುತ್ತೆ, ಮೊಳಕೆಯ ಪ್ರಮಾಣ ಬರುವಂತದ್ದು ಕಡಿಮೆ, ಸಾಧ್ಯತೆ ಕಡಿಮೆ ಇರುತ್ತೆ. ಬೇರ್ ಬರ್ತಕ್ಕಂತ ಸಾಧ್ಯತೆ ಕೂಡ ಕಡಿಮೆ ಆಗುತ್ತೆ. ಇದು ಒಂದು ವೈಜ್ಞಾನಿಕ ವಿಚಾರ. ನಾವು ಸಾಮಾನ್ಯವಾಗಿ ಭತ್ತದ ಗದ್ದೆಗಳಲ್ಲಿ ನೋಡ್ತೀವಿ, ಅದು ಕೊಯ್ಲು ಮಾಡೋ ಅಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತೇವಾಂಶ ಇರುತ್ತೆ. ಕೊಯ್ಲು ಮಾಡಿದ ನಂತರವೂ ಕೂಡ ಅದು ಎಲ್ಲಾದರೂ ನಾಲೆ ಇದರಲ್ಲಿತ್ತು ಅಂತ ಹೇಳಿದ್ರೆ, ಕೆರೆಯ ಕೆಳಗಡೆ ಗದ್ದೆಗಳಿತ್ತು ಅಂತ ಹೇಳಿದ್ರೆ 1 ತಿಂಗಳು, 1.5 ತಿಂಗಳು, 2 ತಿಂಗಳವರೆಗೂ ಕೂಡ ತೇವಾಂಶ ಇರುವಂತದನ್ನ ನಾವು ಗಮನಿಸಬಹುದು. ಈ ತೇವಾಂಶವನ್ನ ಹೇಗೆ ಸದ್ಬಳಕೆಯನ್ನ ಮಾಡಬಹುದು? ಇಲ್ಲಿ ಏನು ಅಂತಂದ್ರೆ ಕೆಲವೊಂದು ಅಲ್ಪಾವಧಿ, ಯಾಕಂದ್ರೆ ಮುಂದೆ ನಾವು ಏಪ್ರಿಲ್ ಮೇದಲ್ಲಿ ಮಳೆ ಪ್ರಾರಂಭ ಆಗುತ್ತೆ. ಈಗ ಜನವರಿ ಫೆಬ್ರವರಿ ವರೆಗೂ ಕಟಾವು ನಡೆಯುತ್ತೆ, ಜನವರಿ ಕೊನೆಯವರೆಗೂ ಅಂತ ತಿಳ್ಕೊಳ್ಳಿ. ಮುಂದೆ ನಮ್ಗೊಂದು 2-3 ತಿಂಗಳಲ್ಲಿ ಯಾವ ಬೆಳೆಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ನೋಡೋದಾದ್ರೆ, ಈಗಾಗಲೇ ಚಳಿಗಾಲದಲ್ಲಿ ಬೆಳೆಯುವಂತ ಒಂದು ಬೆಳೆ ಅಂತಂದ್ರೆ ಹೆಬ್ಬಾಳ ಅವ್ರೆ. ಹೆಬ್ಬಾಳ ಅವ್ರೇನು ರೈತರ ಹಾಕೊಂಡು ಹಸಿಕಾಯಾಗಿ 1 ದಿವಸದಲ್ಲೇ ಕಟಾವು ಮಾಡಿ ಮಾರಬಹುದು. ಇವರು ಅದೇನು 20 ಕ್ವಿಂಟಾಲ್ ಹಸಿಕಾಯಿ 1 ಎಕರೆಗೆ ಬರುತ್ತೆ. ಮಾರ್ಕೆಟಲ್ಲಿ 30 ರೂಪಾಯಿ ಹೋಗೇ ತಂದ್ರು ಕೂಡ ಎಷ್ಟಾಗುತ್ತೆ ನೋಡಿ, 60,000 ರೂಪಾಯಿ ಅವ್ರಿಗೆ ಒಂದು ಲಾಭ ಇದೆ ಆಗುತ್ತೆ ಇವರು ಉಳಿಕೆ ತೇವಾಂಶದಲ್ಲಿ ಮಾಡುವಂತಹದ್ದು. ಇಲ್ಲಿ ಹೆಬ್ಬಾಳವರು 1, 2, ಹೆಬ್ಬಾಳವರೇ 4 ಅನ್ನೋದು HA3, HA4, HA5, 3, 4, 5 ಅನ್ನುವಂತ 3 ತಳಿಗಳನ್ನು ನಮ್ಮ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದೆ. ಈ ಕಳೆದ ಒಂದು ಏನು ನವೆಂಬರ್ 11-14 ಏನು ಕೃಷಿ ಮೇಳ ನಡೀತಿ, ಅಲ್ಲಿ HA5 ಅನ್ನುವಂತ ಒಂದು ಹೆಬ್ಬಾಳವರೇನು ಕೂಡ ಬಿಡುಗಡೆ ಮಾಡಿದ್ರು. ಆ ಒಂದು ತಳಿಗಳನ್ನು ನಾವು ಬಳಕೆ ಮಾಡಿಕೊಂಡು ಪ್ರತಿ ಎಕರೆಗೆ 1-15 ಕೆಜಿ ಬೀಜವನ್ನ ಬಳಕೆ ಮಾಡಿ 1.5 ಅಡಿ ಅಥವಾ 2 ಅಡಿ ಅಂತರದಲ್ಲಿ ಏನು ಅಂತಂದ್ರೆ ಬಿತ್ತನೆ ಮಾಡಿಕೊಂಡು ಸ್ವಲ್ಪ 1/4 ಚೀಲದಷ್ಟು DAP ಹಾಕೊಂಡು ಮಾಡಿದ್ದೆ ಆದ್ರೆ ಪ್ರತಿ ಎಕರೆಗೆ ನಾವು 65-70 ದಿವಸಕ್ಕೆ 1-2 ಟನ್ದಷ್ಟು ಅಥವಾ 20 ಕ್ವಿಂಟಾಲ್ದಷ್ಟು ಹಸಿಕಾಯನ್ನ ಕಟಾವು ಮಾಡ್ಲಿಕ್ಕೆ ಅವಕಾಶ ಇದೆ. ಆಮೇಲೆ ಇದಲ್ಲದೆ ಇನ್ನು 2 ತಿಂಗಳಲ್ಲಿ ಕಟಾವು ಬರುವಂತ ಒಂದು ಅಲ್ಪಾವಧಿ ದ್ವಿದಳ ಧಾನ್ಯ ಬೆಳೆಗಳಂದ್ರೆ ಹೆಸರು, ಉದ್ದು, ಇವನು ಕೂಡ ಮಾಡ್ಲಿಕ್ಕೆ ತುಂಬಾ ಅವಕಾಶ ಇದೆ. ಎಲ್ಲಿ ರೈತರು ಈ ಹೆಸರು ಉದ್ದನ್ನು ಮಾಡೋದಾದ್ರೆ ಉದ್ದಿನಲ್ಲಿ ಸಾಕಷ್ಟು ಒಳ್ಳೆ ತಳಿಗಳಿದ್ವು. ರಶ್ಮಿ ಅನ್ನುವಂತ ಒಂದು ಒಳ್ಳೆ ತಳಿ ಇದೆ, ಅದು LBG 625 ಅನ್ನುವಂತ ಹೆಸರಿನಿಂದ ನಾವು ಕರಿತಾ ಇದ್ದೀವಿ. ಆಮೇಲೆ Kargaon 3 ಅನ್ನುವಂತದಿದೆ, TPU ಅಂತ ಹೇಳಿದೆ. ಆಮೇಲೆ ಬೇರೆ ಬೇರೆ ತಳಿಗಳು ಇವತ್ತಿನ ದಿವಸ ಲಭ್ಯತೆ ಇದೆ. ಇವನು ಕೂಡ ನಾವು 1 ಎಕರೆಗೆ 10 ಕೆಜಿ ಬೀಜವನ್ನು 1 ಅಡಿ ಅಂತರದಲ್ಲಿ ನಾವು ಬಿತ್ತನೆ ಮಾಡೋದ್ರಿಂದ ಎಕರೆಗೆ ನಾವು 2-3 ಕ್ವಿಂಟಾಲ್ ಇಳುವರಿ ತೆಗಿಲಿಕ್ಕೆ ಸಾಧ್ಯತೆ ಇದೆ. ಉದ್ದಿಗೂ ಕೂಡ ಇವತ್ತಿನ ದಿವಸ ಒಂದು ಒಳ್ಳೆ ಬೆಲೆ ಇದೆ, 60-70 ರೂಪಾಯಿ ಪ್ರತಿ ಕೆಜಿಗೆ ಮಾರಾಟ ಆಗ್ತಾ ಇದೆ. ಹೀಗಾಗಿ ಉದ್ದನ್ನು ಕೂಡ ಮಾಡಬಹುದು. ಅದರ ಜೊತೆಗೆ ಹೆಸರು ಕೂಡ 2 ತಿಂಗಳಲ್ಲಿ ಕಟಾವು ಬರುವಂತ ಒಂದು ತಳಿ. ಇದರಲ್ಲಿ KKM 3 ಅನ್ನುವಂತಹದ್ದು ಒಂದು ಒಳ್ಳೆಯ ತಳಿ ಇದೆ. ಅದೇ ತರ ಧಾರವಾಡ ಗ್ರೀನ್ ಗ್ರಾಮ್ ಅಂತ ಹೇಳಿ ಅದು ಕೂಡ ಚೆನ್ನಾಗಿದೆ, ಮಿಂಚ್ ಹೆಸರು ಅಂತ ಹೇಳಿ ಕರಿತೀವಿ ನಾವು. ಅದನ್ನು ಕೂಡ ನಾವು ಹಾಕೊಳ್ಳೋದ್ರಿಂದ ಇದೇ ತರ 8-10 ಕೆಜಿ ಬೀಜವನ್ನ ಬಳಕೆ ಮಾಡಿ 1 ಎಕರೆಗೆ 1 ಅಡಿ ಅಂತರದಲ್ಲಿ ಬಿತ್ತನೆ ಮಾಡ್ಕೊಳ್ಳೋದ್ರಿಂದ 2-3 ಕ್ವಿಂಟಾಲ್ ನಾವು ಇಳುವರಿ ತೆಗಿಲಿಕ್ಕೆ ಅವಕಾಶ ಇದೆ. ಕಡಲೆಯನ್ನ ಬೆಳೆಯುವಂತ ಸಾಧ್ಯತೆ ಇರುತ್ತೆ ಇಲ್ಲಿ ಏನು ಅಂತಂದ್ರೆ, ಕಡಲೆ ಮಾಡ್ಲಿಕ್ಕೆ ತುಂಬಾ ಅವಕಾಶ ಇದೆ. ಚಳಿಗಾಲ ಇದೆ, ನವೆಂಬರ್ ಕೊನೆಯವರೆಗೂ ನಾವು ಕಡಲೆ ಮಾಡ್ಕೋಬಹುದು. ಏನು ಅಂತಂದ್ರೆ ಕಡಲೆ ಒಂದು ತೊಂದರೆ ಏನು ಅಂತಂದ್ರೆ, ಇದಕ್ಕೆ ಒಂದು ನೆಟೆ ರೋಗ ಅಥವಾ ಸಿಡಿ ರೋಗ ಅಂತ ಹೇಳ್ತೇವೆ, ವಿಲ್ಟ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಹೇಳ್ತೇವೆ. ಸೊ ಈ ಒಂದು ಸಮಸ್ಯೆ ಎಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ ಅಲ್ಲಿ ಬರುವಂತದ್ದು ಕಾಣ್ತಾ ಇದೀವಿ. ಈಗ ನಾವು ಕಡಲೆಯನ್ನು ತೆಗೆದುಕೊಂಡ್ರೆ ಎಲ್ಲಾ ಮಣ್ಣುಗಳಲ್ಲಿ ಬೆಳಿಲಿಕ್ಕೆ ಸೂಕ್ತ, ಆದ್ರೆ ಕಪ್ಪು ಮಣ್ಣಿನಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಉಳಿಕೆ ತೇವಾಂಶ ಮತ್ತು ಈ ಏನು ಅಂತಂದ್ರೆ ಈ ಚಳಿ ಇರುವಂತಹ ವಾತಾವರಣ ಆ ಬೆಳೆಗೆ ತುಂಬಾ ಇಷ್ಟ. ಇಲ್ಲಿ ಏನು ಅಂತಂದ್ರೆ ಅಣ್ಣಿಗೇರಿ ಒಂದು ಅನ್ನುವಂತ ಒಂದು ತಳಿ ಏನು ಅಂತಂದ್ರೆ ತುಂಬಾ ವರ್ಷದಿಂದ ನಾವು ಬೆಳೀತಾ ಇದೀವಿ. ಇದರ ಒಂದು ಸಮಸ್ಯೆ ಏನು ಅಂತಂದ್ರೆ ನೆಟೆ ರೋಗ ಅಥವಾ ಸೊರಗು ರೋಗ, ಅದು ಬರಲಿಕ್ಕೆ ಪ್ರಾರಂಭ ಆಯ್ತು. ಮೊದಲದು ನಿರೋಧಕ ಇರುವಂತ ಗುಣ ಇದ್ದು ಬಿಡುಗಡೆ ಮಾಡಲಾಗಿತ್ತು, ಆದ್ರೆ ಇವತ್ತಿನ ದಿವಸ ಅದು ಆ ಗುಣ ಕಳೆದುಕೊಂಡು ಏನೋ ಸೊರಗು ರೋಗ ತುಂಬಾ ಜಾಸ್ತಿ ಬರ್ತಾ ಇದೆ. ಅದಕ್ಕೆ ಪರ್ಯಾಯವಾಗಿ JG11 ಅನ್ನುವಂತ ಒಂದು ತಳಿಯನ್ನ ನೆಟೆ ರೋಗಕ್ಕೆ ಅಥವಾ ಈ ಸೊರಗು ರೋಗಕ್ಕೆ ನಿರೋಧಕ ಇರುವಂತಹ ತಳಿ. ಅಣ್ಣಿಗೆರೆಯ ಒಂದು ಕಾಳಿನ ಗುಣಧರ್ಮ ಏನಿದೆ ಅದೇ ಕಾಳಿನ ಗುಣಧರ್ಮ ಇದರಲ್ಲೂ ಇದೆ, JG11 ಅಂತೇಳಿ JG11 ಅಂತೇಳಿ. ಆಮೇಲೆ ವಿಶಾಲ್ ಅನ್ನುವಂತಹದ್ದು ದಪ್ಪ ಕಾಳಿನ ಒಂದು ತಳಿ, ಇದನ್ನ ಸುಲಗಾಯಿಗಾಗಿ ನಾವು ಏನಂತಂದ್ರೆ ಬೆಳೀತಾ ಇದ್ದೇವೆ. ಆಮೇಲೆ ಇದ್ರ ಜೊತೆಗೆ ಜಾಕಿ ಅನ್ನುವಂತ ಒಂದು ತಳಿನೂ ಕೂಡ ಇದೆ, ಜಾಕಿ ಅಂತೇಳಿ. ಅದು ಕೂಡ ಏನು ಅಂತಂದ್ರೆ ಈ ಸೊರಗು ರೋಗಕ್ಕೆ ನಿರೋಧಕ ಇರುವಂತ ಒಂದು ತಳಿ. ಇದು ಕೂಡ ಅಣ್ಣಿಗೆರೆ ಕಾಳಿನ ಗುಣಧರ್ಮವನ್ನು ಹೊಂದಿರುವಂತ ಒಂದು ತಳಿ. ಇವು ಏನು ಅಂತಂದ್ರೆ ಬಿತ್ತನೆ ಮಾಡಬೇಕಾದ್ರೆ 25 kg ಬೀಜ ಬೇಕಾಗುತ್ತೆ, ಒಂದು ಎಕರೆಗೆ 25 kg ಬೀಜ ಬೇಕಾಗುತ್ತೆ. ಒಂದಡಿ ಅಂತರದಲ್ಲಿ ಕೂಡ ನಾವು ಬಿತ್ತನೆ ಮಾಡಬಹುದು. ಇದಕ್ಕೂ ಕೂಡ ಒಂದು 1/4 ಚೀಲದಷ್ಟು DAP ರಂಜಕ ಸ್ವಲ್ಪ ಜಾಸ್ತಿ ಇರುವಂತ ಗೊಬ್ಬರಗಳನ್ನ ಈ ಬೆಳೆ ಇಷ್ಟಪಡ್ತಾವೆ, ದ್ವಿದಳ ಧಾನ್ಯ ಬೆಳೆಗಳು. ಹೀಗಾಗಿ DAP DAP 48-46-0 ಇರುವಂತ ಪೋಷಕಾಂಶ ಇರೋದ್ರಿಂದ 1/4 ಚೀಲ ಈ ಬೆಳೆಗೆ ಹಾಕೋದ್ರಿಂದ ನಾವು ಒಂದು ಒಳ್ಳೆ ಇಳುವರಿ ತೆಗಲಿಕ್ಕೆ ಸಾಧ್ಯತೆ ಇದೆ. ಇದ್ರ ಜೊತೆಗೆ ನಾವು ಕಾಬೂಲಿ ಕಡಲೆ ಅಂತ ಹೇಳ್ತೇವೆ, COC-2 ಅಂತ ಹೇಳಿ ಒಂದು ಹೊಸ ತಳಿ ಇದೆ, ಅದನ್ನು ಕೂಡ ರೈತರು ಪ್ರಯೋಗ ಮಾಡಬಹುದು. COC-2 ಅಂತ ಹೇಳಿ ಬಿಳಿ ಕಡಲೆ ಉತ್ಪಾದನೆ ಮಾಡಿಕೊಳ್ಳಿಕ್ಕೆ ರೈತರು ಬಳಕೆ ಮಾಡಬಹುದು. ಇದು ಕೂಡ ಒಂದು 25-30 kg ಬಿತ್ತನೆ ಬೀಜ ಬೇಕಾಗುತ್ತೆ. ಇಲ್ಲಿ ಏನು ಅಂತಂದ್ರೆ 1.5 ಅಡಿ ಅಂತರದಲ್ಲಿ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಹೆಚ್ಚು ಕವಲುಗಳು ಬರುವಂತ ಸಾಧ್ಯತೆ ಈ ಒಂದು ಬೆಳೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಅಲಸಂದಿನೂ ಕೂಡ ಪ್ರಯತ್ನ ಮಾಡೋದ್ರಿಂದ ಏನು ಅಂತಂದ್ರೆ ಈ ಒಂದು ಉಳಿಕೆ ತೇವಾಂಶದಲ್ಲಿ ಒಂದು ಒಳ್ಳೆ ಇಳುವರಿ ತೆಗಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ನಾವು ಅಲಸಂದಿಯಲ್ಲಿ C-152 ಆಮೇಲೆ KBC-1 KBC-2 ಆಮೇಲೆ KBC-5 ಅನ್ನುವಂತ ತಳಿಗಳನ್ನು ಇತ್ತಿತ್ತಲಾಗಿ ಬಿಡುಗಡೆ ಮಾಡಲಾಗಿದೆ. ಅದರ ಜೊತೆಗೆ ಬಿಳಿ ಅಲಸಂದೆಯನ್ನ ಏನು ಅಂತಂದ್ರೆ ಗ್ರಾಹಕರು ಹೆಚ್ಚು ಇಷ್ಟಪಡ್ತಾರೆ. ಅದರಲ್ಲಿ ಏನು ಅಂತಂದ್ರೆ ನಮಗೆ 98-456 ಅನ್ನುವಂತದ್ದು ತಳಿ ಬಿಳಿ ಅಲಸಂದೆ, ಅದನ್ನ ಕೂಡ ರೈತರು ಬಳಕೆ ಮಾಡ್ಕೋಬಹುದು. ಇದು ಕೂಡ 8-10 kg ನಾವು 1 ಎಕರೆಗೆ ಬೀಜ ಸಾಕಾಗುತ್ತೆ. ಇವೆಲ್ಲ ಏನು ಅಂತಂದ್ರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಬೀಜಗಳ ಲಭ್ಯತೆ ಇರುತ್ತೆ. ಅಂತಿಮವಾಗಿ ಭತ್ತದ ಕಟಾವಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಏನು ಅಂತಂದ್ರೆ ಅವರು ಭತ್ತದಲ್ಲಿ ತೇವಾಂಶವನ್ನ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. 12-14% ಭತ್ತವನ್ನ ಸಂಗ್ರಹಣೆ ಮಾಡಲಿಕ್ಕೆ ಇರುವಂತಹ ತೇವಾಂಶವನ್ನ ರೈತರು ತಿಳ್ಕೊಂಡಿರಬೇಕು. ಈಗಾಗಲೇ ಮಲಗಿದಂತ ಭತ್ತವನ್ನ ತಾವು ಹೇಳಿದಾಗೆ ಕೂಲಿ ಕಾರ್ಮಿಕರ ಸಹಾಯದಿಂದ ಕಟ್ಟುವಂತ ಒಂದು ವ್ಯವಸ್ಥೆ ಮಾಡಿ ಭೂಮಿಯೆಲ್ಲ ಆರಿದ ಮೇಲೆ ಕಟಾವು ಮಾಡ್ಕೊಳ್ಳಿಕ್ಕೆ ಸಿದ್ಧತೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ಒಳ್ಳೆದು ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭತ್ತದ ಕಟಾವಿನ ಸಂದರ್ಭದಲ್ಲಿ ಕೃಷಿಕರು ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳು ಹಾಗೂ ಆನಂತರ ಬೆಳೆಯಬಹುದಾದ ಬೆಳೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ನಮ್ಮ ಕೃಷಿಕರು ತಮ್ಮನ್ನ ಸಂಪರ್ಕವನ್ನ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡುವಂತದ್ದು? ಮೊಬೈಲ್ ನಂಬರ್ ಅನ್ನ ದಯವಿಟ್ಟು ಬರ್ಕೊಳ್ರಿ. 8-7-6-2-2-2-2-1-8-1-8-6-0-6-0. ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ. 8-7-6-2-2-2-1-8-6-0. ಒಳ್ಳೆಯದು ಸರ್, ವಿವರವಾದಂತಹ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಭತ್ತದ ಕಟಾವಿನ ಸಂದರ್ಭದಲ್ಲಿ ಕೃಷಿಕರು ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳು ಹಾಗೂ ಕಟಾವಿನ ಆನಂತರ ಬೆಳೆಯಬಹುದಾದ ಬೆಳೆಗಳ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಟಿ ಭೈರಪ್ಪನವರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡುಬಿ ಮಧುಸೂದನ್. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ. ನಾಕ್ ಮುಂಹ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ. ಆಂಖ್ ಕಾನ್ ನಾಕ್ ಮುಂಹ ನಾ ಛುವೆ. ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೇ ಛೋಡನಾ ನಹಿ ಹೈ. ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೆ ಕಮ್ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್ ಛೋಟೆ ಛೋಟೆ ಢೇರೋ ಮೇ ಇಕಟ್ಠಾ ಕರೆ. ಕೃಷಿ ಕೆ ಔಜಾರೋ ಕಿ ಸಮಯ ಸಮಯ ಪರ್ ಸಫಾಯಿ ಕರೆ.